tonda nudiveya nanena nudiyali nalle tiliseya ತುಂದ ನುಡಿವೆಯ ನಾನೇ ನನ್ನ ನುಡಿಯಲಿ ನಲ್ಲ ಹೇಳೆಯ ನಾನಿನ್ನ ಬಿಡೆನು ನೀ ನನ್ನ ಜೀವ ಸವಿ ಮಾತುಂದ ನುಡಿದೆಯ